organic trait of Northeast. Come and be a part of the organic revolution that has illuminated the lives of thousands of farmers and converted 1 lakh hectares of arable land into organic farms. Mission Organic Value Chain Development for Northeastern Region. Farmers happy, people healthy. ರೈತ ಮಿತ್ರರೇ, ಈಗ ವೈವಿಧ್ಯಮಯ ಕೃಷಿ ಅನುಭವ ಈ ಕುರಿತು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಹುಣಸಿಹಾಳ ಗ್ರಾಮದ ಹನುಮಂತಪ್ಪ ಹುಚ್ಚನೂರು ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ತಮ್ಮೆಲ್ಲರಿಗೂ ನಮಸ್ಕಾರ ಹಾಗೂ ಸ್ವಾಗತ. ಇವತ್ತಿನ ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೊಪ್ಪಳದ ಯಲಬುರ್ಗಾ ತಾಲೂಕಿನ ಹುಣಸಿಹಾಳ ಗ್ರಾಮದ ಹನುಮಂತಪ್ಪ ಹುಚ್ಚನೂರು ಯುವ ರೈತರು ಅವರ ಈ ವೈವಿಧ್ಯಮಯವಾದಂಥ ಬೆಳೆಗಳ ಕೃಷಿ ಜೀವನದ ಅನುಭವವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳೋಣಂತೆ. ನಮಸ್ಕಾರ ಹನುಮಂತಪ್ಪ ಹುಚ್ಚನೂರು ಅವರೇ. ನಮಸ್ಕಾರ ಸರ್. ನಾವು ಪಪ್ಪಾಯಿ ಇದನ್ನು ಮಾಡಿದ್ದೀರಿ ಸರ್, ಅದರಲ್ಲಿಂದ ಮತ್ತು ಒಂದು ವಾಸಲೆ 4 ಎಕರೆ ಮಾಡಿದ್ದೀರಿ ಸರ್. 4.5 ಸಾವಿರ ಅಗಿ ಇದು ತಮ್ಮಂದು ಹಚ್ಚಿದ್ರಿ. 11 ರೂಪಾಯಿಗೆ ಒಂದು ಸಸಿ ಮಹಾರಾಷ್ಟ್ರದಿಂದ ತರಿಸಿದ್ರಿ. ಒಂದು ಸಸಿ ನಾವು ಮಾಡಿದ್ರಿ ಸರ್. ಆ ನಂತರ ಮತ್ತು ಅದರಲ್ಲಿಂದ ಕರಿದ್ದಾರೆ ಇಲ್ಲಿಗೆ ಬಂದ್ರಿ ಸರ್. 6 ತಿಂಗಳು ಮತ್ತು ಸಾವಯವ ಗೊಬ್ಬರ ಇದನ್ನು ಮಾಡ್ಕೊಂತ ಯಾವುದು ಸರ್ಕಾರಿ ಗೊಬ್ಬರ ಏನು ಯೂಸ್ ಮಾಡಿಲ್ಲರಿ ಸರ್. ಮತ್ತು ಆ 8 ತಿಂಗಳು ಬೆಳೆಸಿಂದ 9ನೇ ತಿಂಗಳಿಗೆ ಮಾಲು ರೆಡಿ ಆತ್ರಿ ಸರ್. ಪಪ್ಪಾಯಿ ಕರಿದಾರ ಇಲ್ಲೇ ಕರೆಸಿ 14-15 ರೂಪಾಯಿ ಕೆಜಿ ಹಂಗೆ ಕೊಟ್ಟಿವ್ರಿ. ಒಂದೊಂದು ಟೈಮು 8-10 ಟನ್ನು ಬರೋದ್ರಿ. 8 ದಿವ್ಸಕ್ಕೆ ಒಂದು ಕಟಾವು ಬರ್ತೀರಿ ಸರ್. ಅದರಿಂದ ನಮಗೆಲ್ಲ ಸಾಧನೆ ಎಲ್ಲ ಚಲೋ ಆತ್ರಿ ಸರ್. ಮತ್ತು ಆ ನಂತರ ಮತ್ತು ಆಗ ಇಲ್ಲಿವರೆಗೆ ಚಲೋ ಐತ್ರಿ ಸರ್. ಈಗ ಒಳ್ಳೆ ಹೊಸ ಹೊಸ ಈಗ ಲೇಬರ್ದೆಲ್ಲ ಸಾವಯವ ಗೊಬ್ಬರ ಎಲ್ಲ ಅನುಕೂಲ ಅದಕ್ಕೆ ಎಲ್ಲ ಇದು ಮಾಡ್ಕೊಂಡು ದನಕರ ಎಲ್ಲ ಯೂಸ್ ಮಾಡ್ಕೊಂಡೆ ಸರ್. ಗೊಬ್ಬರಗಳನ್ನು ಯಾವ ಗಿಡಕ್ಕೆ ಹಾಕ್ಯಂತ ಸರ್ಕಾರಿ ಗೊಬ್ಬರ ಕಮ್ಮಿ ಮಾಡ್ಕೊಂಡು ಎಲ್ಲ ಸಾವಯವ ಗೊಬ್ಬರ ಮಾಡ್ಕೊಂಡು ಎರಡು ತಟ್ಟಿ ಎಲ್ಲ ಅನುಕೂಲ ಮಾಡ್ಕೊಂಡು ನಾವು ಈ ಥರ ಎಲ್ಲ ಬೆಳೆಗಳನ್ನು ಮಾಡ್ಕೊಂತ ಈಗ ಮತ್ತು ಪ್ಯಾರ್ಲ ಒಂದು ರೆಡಿ ಮಾಡಿದ್ದೆ ಸರ್. ಅದರಿಂದ ಎಲ್ಲ ಅನುಕೂಲ ಮಾಡ್ಕೊಂತ ನಾವು ಈಗ ಹೊಂಟಿವಿ ಸರ್. ಹನುಮಂತಪ್ಪರ, ಈ ಪಪ್ಪಾಯಿ ಬೆಳೆಯನ್ನು ಬೆಳೆಯೋದಕ್ಕಿಂತ ಮೊದಲು ನಿಮ್ಮ ಇರುವಂಥ ಜಮೀನಿನಲ್ಲಿ ಏನೇನು ಬೆಳೆಗಳನ್ನು ಬೆಳೀತಾ ಇದ್ರಿ ತಾವು? ನಾವು ರೀ ಮೊದಲು ಇದು ಶೇಂಗಾ ರೀ, ಗೋಯನ್ ಜೋಳ, ಸಜ್ಜಿ ಈ ಥರ ಹಾಕ್ತಿದ್ರು. ಅಲ್ಲಿಂದ ತರಕಾರಿ, ಟಮಾಟಿ ಎಲ್ಲ ಮಾಡ್ತಿದ್ರಿ ಸರ್. ಅದರಿಂದ ಮತ್ತು ಇವು ಎಲ್ಲ ಶೇಂಗಾದು ಒಂಚೂರು ರೇಟ್ ಕಮ್ಮಿ ಆದಕ್ಕೆ ಹಾಳಿಂದು ಪ್ರಾಬ್ಲಮ್ ಆದಕ್ಕೆ ಸರ್. ಮತ್ತು ಒಳ್ಳೆ ನಾವು ಇಂಥವೆಲ್ಲ ಹಣ್ಣಿನ ಫಲ ಮಾಡ್ಬೇಕನ್ನೋದು ಒಂದು ರೈತರ ಮುಖಾಂತರ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಮಾಡಿ ನಾವು ಈ ಥರ ಮಾಡ್ಕೊಂತ ಹೊಂಟಿದ್ರಿ ಸರ್. ಹನುಮಂತಪ್ಪರೇ, ಸಾಮಾನ್ಯ ಈ ಶೇಂಗಾ ಈ ಥರದ ಬೆಳೆಗಳನ್ನು ಬೆಳೀತಾ ಇದ್ದಂಥ ಹನುಮಂತಪ್ಪರು ದಿಢೀರ್ನಂತೇಳಿ ಈ ಪಪ್ಪಾಯಿ ಬೆಳೆಯನ್ನು ಬೆಳೀಲಿಕ್ಕೆ ಶುರು ಮಾಡಿದ್ರಿ. ಆರಂಭದಲ್ಲಿ ಪಪ್ಪಾಯಿಯ ಒಂದು ಸಸಿಯ ನಾಟಿ ಕ್ರಮ ಮತ್ತು ಈ ಒಂದು ಪಪ್ಪಾಯಿ ಬೆಳೆ ಬಗ್ಗೆ ಮಾಹಿತಿಯನ್ನಾಗಲಿ ಅಥವಾ ಬೆಳೆಯುವಂಥ ಕ್ರಮ ಇದ್ರ ಬಗ್ಗೆ ಮಾಹಿತಿ ಎಲ್ಲ ಎಲ್ಲಿಂದ ಪಡ್ಕೊಂಡ್ರಿ ಅಂತ? ನಾವು ರೀ ಸರ್, ಹಿಂಗೆ ರೀ ನಮ್ಮ ತಮ್ಮರು ಅವರು ಗೌರ್ಮೆಂಟ್ ಜಾಬ್ ಇದ್ರಿ, ಅವರು ಜಾಬ್ ಇದ್ರಿ, ಅವ್ರಲಿಂದ ರೀ ಸರ್ ನೀವು ಮಾಡ್ರಪ್ಪ ಇದ್ರಲಿಂದ ಲಾಭ ಐತಿ, ಇವನ್ನೆಲ್ಲ ಬಿಡ್ರಿ, ಆಳಿಂದ ಖರ್ಚು ಕಮ್ಮಿ ಇಂಥವು ಹಾಕ್ಯಂತವ್ರು ಅಂತ ಹೇಳಿದ್ರಿ ಸರ್. ಹಂಗಾಗಿ ಅವರು ನಮಗೆ ಒಂದು ಪುರಸ್ತಾ ಕೊಟ್ರಿ ಸರ್. ಅದರಿಂದ ಎಲ್ಲ ನಾವು ಅಗಿ ತರಿಸಿ ಇದನ್ನು ಮಾಡಿ ಅವ್ರು ಬಂದು ಹೇಳ್ಕೊಟ್ರಿ ಸರ್ ತೋಟದಾಗ ಬಂದು. ಆ ನಂತರ ಮಾಡ್ಕೊಂಡು ಹೋಗಿ ನಮ್ಗೆ ಹಣ್ಣಿನ ಫಲ ನಮಗೆಲ್ಲ ಅನುಕೂಲ ಆತ್ರಿ ಸರ್. ಈ ಪಪ್ಪಾಯಿ ಬೆಳೆಯ ಒಂದು ಜಮೀನನ್ನು ಆರಂಭಿಕವಾಗಿ ಹೇಗೆ ಸಿದ್ಧ ಮಾಡ್ಕೊಂಡ್ರಿ ಮತ್ತು ಎಷ್ಟು ಸಾಲಿನ ಅಂತರ ಮತ್ತು ಸಸಿಯಿಂದ ಸಸಿಗೆ ಅಂತರವನ್ನು ಎಷ್ಟು ಬಿಟ್ರಿ ಅಂತ? ನಾವು ಗಿಡದಿಂದ ಗಿಡಕ್ಕೆ 6 ಫುಟ್ ರೀ ಸರ್, ಸಾಲಿಂದ ಸಾಲಿಗೆ 6 ಫುಟ್ ರೀ ಸರ್. ಹಂಗಾಗಿ 8 ಫುಟ್ ಬಿಟ್ರೆ ದೊಡ್ಡ ಟ್ಯಾಕ್ಟ್ರಿ ಎಲ್ಲ ಹೋಗೋರಿ ಸರ್. 6 ಫುಟ್ ಆದ್ರೆ 1 ಎಕ್ರೆಕ್ಕೆ 1,200 ಸಸಿ ಹೋಗೋರಿ ಸರ್. ಮತ್ತು 8 ಫುಟ್ ಮಾಡ್ಕೊಂಡ್ರೆ 1,000 ಸಸಿ ಹೋಗೋರಿ ಸರ್. ಹಂಗಾಗಿ ನಾವು 8 ಫುಟ್ ಮಾಡ್ಕೊಂಡಿರಿ ಸರ್. ವಾಸಲೆ ಮೊದಲು 6 ಫುಟ್ ಮಾಡಿದ್ದೀವಿ ಸರ್. ಒಂಚೂರು ಹತ್ತಾತು ನಮ್ಗೆ ಹೋಗು ಬರೋಕ್ಕೆ ತ್ರಾಸ ಹಾಕತ್ರಿ ಮಾಲು ಹೊರಕ್ಕೆ. ಹೀಗಾಗಿ 8 ಫುಟಿಗೆ ಮಾಡಿರಿ ಸರ್. ಅದ್ರಾಗ ದೊಡ್ಡ ಟ್ಯಾಕ್ಟ್ರಿ ಹೊಡಿತೀವಿ. ಈಗ ಒಮ್ಮೆಲೆ ಬೆಳೆ ದೊಡ್ಡದಾಗಿಂದ ಒಂಚೂರು ಸಣ್ಣ ಟ್ಯಾಕ್ಟ್ರಿ ತಗೊಂಡು ಬಾಡಿಗೆ ಹಚ್ಚಿ ನಾವೆಲ್ಲ ಯೂಸ್ ಮಾಡ್ತೀರಿ ಸರ್. ಹನುಮಂತಪ್ಪರ, ಈ ಪಪ್ಪಾಯಿ ಬೆಳೆಗೆ ಈ ನೀರಾವರಿಯ ಪ್ರಾಮುಖ್ಯತೆ ಬಹುಮುಖ್ಯವಾದದ್ದು. ಈ ನೀರಾವರಿ ಪದ್ಧತಿನ ಹೇಗೆ ಈ ಕಾಲುವೆ ಮುಖಾಂತರ ಹರಿಸುವ ಪದ್ಧತಿ ಅಥವಾ ಈ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಥವಾ ಈ ಪೈಪ್ ಮುಖಾಂತರ ನೀರನ್ನು ಕೊಡುವಂಥ ಯಾವ ಪದ್ಧತಿನ ಅನುಸರಿಸಿದ್ರಿ ಇದರಲ್ಲಿ? ನಾವು ಡ್ರಿಪ್ಪಿನ ಮುಖಾಂತರನ ಕೊಡ್ತಿದ್ರು. ನಾವೆಲ್ಲ ಕಾಲ್ಯಾವ್ದು ನೀರು ಅಂದ್ರೆ ಸಾಲಗಲ್ರಿ ಸರ್, ಮಳೆಗಾಲ ಕಮ್ಮಿ ಆಗಿಬಿಟ್ರೆ ಅಂತರ್ಜಲ. ಹಂಗಾಗಿ ನಾವು ಈಗ ಡ್ರಿಪ್ಪಿನ ಮುಖಾಂತರನ ನೀರು ಕೊಡ್ತಿದ್ದೀವಿ ಸರ್. ಒಂಚೂರು ಉಳಿತಾಯ ಆಗತ್ತನ್ನ ಸಲುವಾಗಿ ಹಂಗಾಗಿ ಅನುಕೂಲ ಆಗುತ್ತೆ ಸರ್. ಈ 6 ಅಡಿ ಅಂತರದಲ್ಲಿ ಸಾಲಿನಿಂದ ಸಾಲಿಗೆ ಸಸಿಯಿಂದ ಸಸಿಗೆ ಬಿಟ್ಟಂಥ ಇನ್ನು ಉಳಿದಂಥ ಜಾಗದಲ್ಲಿ ಏನಾದರೂ ಬೇರೆ ಬೆಳೆ ಬೆಳೀಲಿಕ್ಕೆ ಸಾಧ್ಯತೆ ಏನಾದರೂ ಇತ್ತ ಹನುಮಂತಪ್ಪರೇ, ಅಥವಾ ತಾವೇನಾದರೂ ಬೆಳೆದ್ರಾ? ನಾವು ಏನು ಹಾಕಿಲ್ಲ ರೀ ಸರ್, ಅದರಿಂದ ಚೆಂಡು ಹೂವು ಹಾಕ್ಬೋದು ರೀ, ರೋಗ ಬರಲಾರ್ದು. ಮತ್ತೇನಾರು ಬದ್ಲಿದ್ದು ಹಾಕಿದ್ರೆ ಆ ಗಿಡಕ್ಕೆ ರೋಗ ಅಟ್ಯಾಕ್ ಹಾಕತ್ತನ್ನಕ್ಕೆ ಸರ್ ನಾವು ಏನು ಹಾಕಿಲ್ಲ ರೀ. ನಾವು ಹಾಕಿರೋದು ಬರೀ ಪಪ್ಪಾಯಿ ಒಂದ ಮಾತ್ರ, ಮತ್ತೇನಿಲ್ಲ ರೀ. ಅದರೊಳಗೆ ಕಸ ಎಲ್ಲ ಸ್ವಚ್ಛ ಮಾಡ್ಕೊಂತ ಸಗಣಿ ಗೊಬ್ಬರ ಹಾಕ್ಯಂತ ಒಟ್ಟು ನಾವು ಜೀವಾಮೃತ ಎಲ್ಲ ಮಾಡಿ ಸಾವಯವ ಗೊಬ್ಬರ ಮಾಡಿ ನಮಗೆಲ್ಲ ಅನುಕೂಲ ಹಾಕ್ಯಂತ ಇದು ಮಾಡಿದ್ರಿ ಸರ್. ಅದರಿಂದ ಚೆಂಡು ಒಂದು ಬೆಳಿಬೋದ್ರಿ ಸರ್, ಆದ್ರೆ ರೋಗ ಅಟ್ಯಾಕ್ ಹಾಕತ್ತನ್ನ ಬದ್ಲಿದ್ದು ಯಾವ ತರಕಾರಿ ಏನು ಮಾಡಲ್ರಿ. ಅದ್ರಾಗ ಸಂಪೂರ್ಣವಾಗಿ ಸಾವಯವ ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಈ ತರಗಳನ್ನೆಲ್ಲ ಬಳಸ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ, ಅಲ್ಲಿ ಖರ್ಚು ಕಡಿಮೆ ಆಗಿರ್ಬೇಕು ಒಂದಷ್ಟು. ಹೌದ್ರಿ ಸರ್, ಖರ್ಚು ಕಮ್ಮಿ ಆದಕ್ಕೆ ಮತ್ತೆ ನಾವೆಲ್ಲ ಸಾವಯವ ಗೊಬ್ಬರನ ಇದನ್ನ ಮಾಡಿದ್ರಿ ಸರ್. ದನಗಳು ಮಾಡ್ಕೊಂಡು ಎಲ್ಲ ಖರ್ಚು ಕಮ್ಮಿ ಮಾಡ್ಕೊಂಡು ಈ ರೀತಿ ನಾವು ಫಲ ಪಡಿದ್ರಿ ಸರ್. ಯಾವ ತಳಿಯ ಪಪ್ಪಾಯಿ ಬೆಳೆಯನ್ನ ಬೆಳೀತಾ ಇದ್ರಿ ಸದ್ಯ ತಾವು? ಅದು ತಾಯ್ವಾನ್ ರೆಡ್ ತಳಿ ಸರ್, ಅದರಿಂದ ನಾವು ಇದನ್ನು ಹೇಳಿದ್ರಿ ಸರ್. ಆ ಥರ ನಾವು ತಾಯ್ವಾನ್ ರೆಡ್ ತಳಿ ತರಿಸಿದ್ರಿ ಸರ್. ಎಲ್ಲಿಂದ ತರಿಸಿದ್ರಿ? ನಾವು ಮಹಾರಾಷ್ಟ್ರದಿಂದ ತರಿಸಿದ್ರಿ ಸರ್. ಒಂದು ಸಸಿಗೆ 11 ರೂಪಾಯಿ ರೀ ಸರ್. ಅವ್ರ ತಂದು ಇಲ್ಲಿ ಇಳಿಸೋದ್ರಿ ಸರ್. ಇನ್ನು ನಾಟಿ ಮಾಡಿದಂಥ ಒಂದು ಕ್ರಮ? ನಾಟಿ ಮಾಡಿದಂಥವ್ರಿ ಅಲ್ಲಿ ಮಹಾರಾಷ್ಟ್ರದಿಂದ ತರಿಸಿದ್ರಿ. ಮಾಡಿದ್ರಿ, ನಾವು ಬಂದು ಮರುದಿನ ಅಥವಾ ಒಂದಿನ ಇಲ್ಲಿ ನಮ್ಮ ವಾತಾವರಣಕ್ಕೆ ಸೆಟ್ಟಿಂಗ್ ಆಗ್ಬೇಕು ರೀ ಸರ್. 2 ದಿನ ತಡೆದು ನಾವು ನಾಟಿ ಮಾಡಿದ್ರಿ ಸರ್. ಅವಾಗೆ ಹೊಸದು ಇದು ನಾಟಿ ಕ್ರಮ, ಮತ್ತು ಪಪ್ಪಾಯಿ ಬೆಳೆಯ ಬೇರೆ ಪ್ರದೇಶದಿಂದ ತಂದು ಇಲ್ಲಿ ನಾಟಿ ಮಾಡಿ ಬೆಳೆದು ಅವುಗಳನ್ನು ನೋಡ್ಕೊಳ್ಳೋದು ಕಷ್ಟ ಆಗಿತ್ತು ಆರಂಭದಲ್ಲಿ. ಹ್ಞೂ ರೀ ಸರ್, ಮತ್ತು ನೋಡ್ಕೊಳ್ಳೋಕೆ ಕಷ್ಟ ಆಗಿತ್ತು ರೀ. ಮತ್ತು ಅದು ಒಂಚೂರು ನಮ್ಮ ವಾತಾವರಣಕ್ಕೆ ಸೆಟ್ಟಿಂಗ್ ಆಗ್ಬೇಕು ರೀ ಸರ್. ಹಂಗಾಗಿ ಇಂದಲ್ಲಿ ಹೆಚ್ಚಿರ ಅದು ನಮ್ಮ ವಾತಾವರಣಕ್ಕೆ ಹೊಂದಿಕೆಗಿಲ್ಲ ರೀ. ಇಲ್ಲಿ ನಮ್ಗೆ ಬಿಸಿಲು ಒಂಚೂರು ಜಾಸ್ತಿ ಇರ್ತದೆ ಸರ್. ಹಂಗಾಗಿ ಅದಕ್ಕೆ 2 ದಿನ ತಡೆದು ನಮ್ಮ ವಾತಾವರಣಕ್ಕೆ ಇದಾಗಿಂದೆ. ಮತ್ತು ಸಾಯಂಕಾಲ ಮುಂಜಾನೆ ಬೆಳಗ್ಗೆ ಹಚ್ಕೊಂಡು ಬಿಸಿಲದಲ್ಲಿ ನೀರು ಕುಟ್ಕೊಂತ ಸ್ವಲ್ಪ ಒಂದೊಂದು ಲೀಟ್ರ್ ನೀರು ಒಂದೊಂದು ಗಿಡಕ್ಕೆ ಕೊಟ್ಕೊಂಡು ನಾವು ಈ ಥರ ಮಾಡಿದ್ದೀವಿ ಸರ್. ಈಗಾಗಲೇ ಈ ಪಪ್ಪಾಯಿಯ ಬೆಳೆಯನ್ನು 2 ಎಕರೆ ಪ್ರದೇಶದಲ್ಲಿ ನಾಟಿ ಮಾಡಿದ್ದೀರಿ, ಮತ್ತು ಇದು ಕೊಡುವಂಥ ಒಂದು ಬೆಳೆಯ ಇಳುವರಿಯ ಪ್ರಮಾಣ ವಾರ್ಷಿಕವಾಗಿ ಎಷ್ಟು ಸಾರಿ ಒಂದು ವರ್ಷದಲ್ಲೇ ನಾವು ಈ ಬೆಳೆ ನಿರೀಕ್ಷೆ ಮಾಡ್ಬೋದು? ನಾವು ಒಂದು 9 ತಿಂಗಳು ಬೆಳೆಸ್ಬೇಕು ರೀ ಸರ್. 9 ತಿಂಗಳು ಬೆಳೆಸಿಂದೆ ಅದು 6 ತಿಂಗಳು ಕಟಾವು ಮುಗಿತೈತ್ರಿ. 6 ತಿಂಗಳಿಗೆ ಖಾಲಿ ಆಗುತ್ತೆ ಸರ್. ಆ ನಂತರ ಅದರಿಂದ ನಮ್ಗೆ ಒಳ್ಳೆ ಮಾರ್ಕೆಟ್ ರೇಟ್ ಸಿಗ್ತೀರಿ ಸರ್. ಎಲ್ಲ ಅದರಿಂದ ನಮ್ಗೆ ಒಳ್ಳೆ ಲಾಭ ಆಗಿರುತ್ತೆ ಸರ್. ಅದರಿಂದ ಚಲೋ ಆತ್ರಿ. ಒಂದು ಸಾರಿ ನಾಟಿ ಮಾಡಿದಂಥ ಈ ಪಪ್ಪಾಯಿ ಬೆಳೆಯಿಂದ ಎಷ್ಟು ವರ್ಷಗಳ ಕಾಲ ನಿರಂತರವಾಗಿ ಈ ಇಳುವರಿಯನ್ನು ನಿರೀಕ್ಷೆ ಮಾಡ್ಬೋದು ಹನುಮಂತಪುರ? ಅದು 1-1.5 ವರ್ಷ ಫಲ ಸಿಗುತ್ತೆ ಸರ್. ಅಲ್ಲಿಂದ ಅತ್ತಾಗ ಬರ್ತೀರಿ ಸರ್, ಸೈಜ್ ಕಮ್ಮಿ ಆಗುತ್ತೆ, ಮಾರ್ಕೆಟಿಗೆ ರೀಸ್ ಆಗಂಗಿಲ್ಲ ಸರ್. ಹಂಗಾಗಿ ನಮ್ಗೆ 1.5 ವರ್ಷದ ಮಟ್ಟ ಮಾತ್ರ ಮಾರ್ಕೆಟಿಗೆ ಮಾರಾಟಕ್ಕೆ ಅನುಕೂಲ ಆಗುತ್ತೆ ಸರ್. ಒಂದು ಸಸಿಯ ಬೆಳೆ ನಾವು ಕಟಾವು ಮಾಡಿ ಆದ ನಂತರ ಪಕ್ಕದಲ್ಲಿ ಒಂದು ಕುಡಿ ಹೊಡೆದು ಮತ್ತೊಂದು ಸಸಿ ಹುಟ್ಕೊಳುತ್ತೆ ಇಲ್ರಿ ಸರ್? ಅದು ಮತ್ತು ಪಕ್ಕಕ್ಕೇನು ಊಟಂಗಿಲ್ಲ ರೀ ಸರ್. ಅದಾವ ಹೋಗಿಬಿಡ್ತಾಗ ಬಿಡ್ಕೊಂತ ಮ್ಯಾಕ್ ಹೋಗಿಂದೆ ಮ್ಯಾಲೆ ಕಾಯಿ ಸಣ್ಣ ಆಗುತ್ತೆ ಸರ್. ಆ ಸಣ್ಣ ಸತ್ರ ಮತ್ತು ಮಾರ್ಕೆಟಿಗೆ ರೀಸ್ ಆಗಂಗಿಲ್ಲ ಸರ್. ಹಂಗಾಗಿ 1.5 ವರ್ಷ ತನಕ ಅಷ್ಟೇ ನಮ್ಗೆ ಫಲ ಹಚ್ಚಿದ್ದಲ್ಲಿಂದ ಅಂದ್ರೆ 1.5 ವರ್ಷ 9 ತಿಂಗಳು ಬೆಳೆಸ್ಬೇಕು ರೀ. 6 ತಿಂಗಳು ಕಟ್ಟೋ ಚಲೋ ಬರ್ತೀರಿ. 6 ತಿಂಗಳ ಮೇಲೆ ಕಾಯಿ ಸಣ್ಣ ಆಗುತ್ತೆ ರೀ, ಮಾರ್ಕೆಟ್ ರೀಸ್ ಆಗಿಲ್ಲ, ತೆಗೆದು ಮತ್ತು ಬದ್ಲಿ ಪೀಕ್ ಮಾಡ್ಬೋದು ರೀ ಸರ್. ಅದ್ರ ಬದ್ಲಿ ಪೀಕ್ ಮಾಡಿದ್ರೂ ಒಳ್ಳೆ ಇಳುವರಿ ಬರ್ತೀರಿ ಸರ್. ಅದರಿಂದ ಶೇಂಗಾ ಹಾಕಿವಿ ರೀ, ಶೇಂಗಾ ಒಂದು ಮೊಣಕಾಲು ಮಟ್ಟ ಶೇಂಗಾ ಬೆಳೆದೈತ್ರಿ ಸರ್. ಅದರಿಂದ ಎಲ್ಲ ಒಳ್ಳೆ ಇಳುವರಿ ಶೇಂಗಾ ಸಹಿತ ಚಲೋ ಬರ್ತೀರಿ ಸರ್. ಅದರೆಲ್ಲ ಸತು ಭೂಮಿಗೆ ಒಂದು ಸಾಲ ಗೊಬ್ಬರ ಕಡ್ದಾಗ ಹಾಕತ್ರಿ ಸರ್. 1 ಎಕರೆಗೆ 1-2 ಗಾಡಿ ಸಾವಯವ ಗೊಬ್ಬರ ಕಡ್ದಾಗ ಹಾಕತ್ರಿ ಸರ್. ಒಳ್ಳೆ ಇಳುವರಿ ಬರ್ತಾರೆ ಇಂದುಲ್ ಪೀಕಿಗೆ ರೀ. ಈ ಪಪ್ಪಾಯಿ ಗಿಡದಿಂದ ಉದುರದಂಥ ಎಲೆಗಳು ಭೂಮಿಗೆ ಸಂಪೂರ್ಣವಾಗಿ ಬೀಳೋದ್ರಿಂದ ಅಲ್ಲಿ ಹಸಿರೆಲೆ ಗೊಬ್ಬರ ಕೊಟ್ಟಂಗೂ ಆಗುತ್ತೆ, ಭೂಮಿ ಕೂಡ ಫಲವತ್ತತೆಯನ್ನು ಕಾಣಲಿಕ್ಕೆ ಸಾಧ್ಯ. ಭೂಮಿ ಮಿದು ಕೊಡ್ತೀರಿ ಸರ್, ಒಳ್ಳೆಂದಲ್ ಪಿಗೆ ಒಳ್ಳೆ ಬೆಳೆ ಚಲೋ ಬರ್ತೀರಿ ಸರ್. ಅದರಿಂದ ಮತ್ತೆ ಏನು ಪ್ರಾಬ್ಲಮ್ ಇರೋಂಗಿಲ್ಲ ರೀ, ಭೂಮಿ ಒಳ್ಳೆ ಚೆನ್ನಾಗಿರ್ತೀರಿ, ಅದು ಭಯಂಕರ ಸತು ಬರ್ತೀರಿ ಸರ್. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಇಂದ್ರೂ ಮತ್ತೆ ಬದ್ಲಿ ನಾಟಿ ಏನಾರು ಮಾಡಿದ್ರೂ ಏನು ಗೊಬ್ಬರ ಕೊಡಲಾರ್ದಂತ ಬೆಳೆ ಬೆಳೆ ಕೊಡ್ತೀರಿ ಸರ್. ಅದರಿಂದ ನಾವು ಶೇಂಗಾ ಹಾಕಿದ್ವಿ, ತರಕಾರಿ ಪಪ್ಪಾಯಿ ತಕ್ಕಂದು ತಮಾಟೆ ಹಾಕಿದ್ರಿ, ಒಳ್ಳೆ ಇಳುವರಿ ಬಂತ್ರಿ ಸರ್. ಸೇಸ್ವೆ ಹೈಬ್ರಿಡ್ ಜೋಳ ಹಾಕಿದ್ರಿ, ಅದಕ್ಕೆ ಒಂದು ಕಾಳು ಏನು ಮತ್ತು ಗೊಬ್ಬರ ಹಾಕ್ಲಾರ್ದಂಗೆ ಒಂದೊಂದು ಎಕರೆಕ್ಕೆ 1 ಪಕೆಟಿಗೆ ರೀ ಸರ್. ಕಮ್ಮಿ ಅಂದ್ರೆ 20 ಪಕೆಟ್ ಮೇಲೆ ಇಳುವರಿ ಜೋಳ ಬಂತ್ರಿ ಸರ್, ಚಲೋ ಆತ್ರಿ. ಹನುಮಂತಪುರ ಒಂದು ಪೀಕನ್ನು ನಾವು ಪಡೆದ ನಂತರ ಮುಂದಿನ ವರ್ಷ ಈ ಬೇರೆ ಆಹಾರ ಧಾನ್ಯಗಳ ಬೆಳೆಗಳನ್ನು ಈ ರೀತಿ ಮಿಶ್ರ ಬೆಳೆ ಪದ್ಧತಿಯನ್ನು ಮಾಡ್ತಾ ಇದ್ರಿ, ಯಾಕೆ ಈ ರೀತಿ ಮಿಶ್ರ ಬೆಳೆ ಪದ್ಧತಿ ಮಾಡ್ತಾ ಇದ್ರಿ, ಮತ್ತು ಯಾಕೆ ನಿರಂತರವಾಗಿ ಒಂದೇ ಬೆಳೆಯನ್ನು ಯಾಕೆ ಬೆಳೀಲಿಲ್ಲ ತಾವು? ಹೌದ್ರಿ ಸರ್, ಕಾಲುವಾಯಿ ಚೇಂಜ್ ಆಗ್ಬೇಕ್ರಿ. ಅದು ಪಪ್ಪಾಯಿ ಒಂದೇ ಬೆಳೆ ಬೆಳೆದ್ರೆ ಮತ್ತೆ ಇದು ಆ ಗಿಡ ಇದ್ರೂ ಇನ್ನೊಂದು ಗಿಡಕ್ಕೆ ಮಾಡಿದ್ರೇನ ರೀ, ಆ ರೋಗ ಅಟ್ಯಾಕ್ ಆಗುತ್ತೆ ರೀ ವೈರಸ್. ಈಗ ಒಂದ್ಸಲ ನಾವು ಬೆಳೆದಿವಿ ಅಂದ್ರೆ ಅದನ್ನು 1-6 ತಿಂಗಳು ಆ ಭೂಮಿ ಇದನ್ನ ಮಾಡ್ಬೇಕ್ರಿ ಸರ್. ಒಳ್ಳೆ ಆ ನಾಟಿ ಮಾಡ್ಬಾರ್ದ್ರಿ, ಬದ್ಲು ಮಾಡೋಕೆ ಅನುಕೂಲ ಐತ್ರಿ. ಆ ನಾಟಿ ಮಾಡಿದ್ರೆ ಎಲ್ಲ ಕೀಟನಾಶಕಗಳು ಹೋಗ್ಬಿಡ್ತೀರಿ, ಒಳ್ಳೆ ಮಾಡಿದ್ರೆ ಏನು ಮತ್ತೆ ನಮ್ಗೆ ಪ್ರಾಬ್ಲಮ್ ಆಗಂಗಿಲ್ಲ ಸರ್. ಹನುಮಂತಪುರ ಈ ರೀತಿಯಾಗಿ ನಾವು ನಾಟಿ ಮಾಡಿದಂಥ ಒಂದು ಪಪ್ಪಾಯಿ ಬೆಳೆಯನ್ನು ಬಾಧಿಸುವಂಥ ರೋಗಗಳು ಕೀಟಗಳು ಅಥವಾ ಕಂಡಾಗ ಅಥವಾ ಬಂದಾಗ ಅವುಗಳ ನಿವಾರಣಾ ಕ್ರಮಗಳನ್ನು ಹೇಗೆ ಅನುಸರಿಸ್ತೀರಿ ತಾವು? ನೋಡ್ರಿ ಸರ್, ಕೀಟ ಜೀವ ಅಮೃತ ಕಳೆ ಹಾಕಿರಿ ಸರ್, ಅದ್ರಲಿಂದ ನಾವು ಸ್ಪ್ರೇ ಮಾಡಿವ್ರಿ, ನಮ್ಗೆಲ್ಲ ಏನು ಪ್ರಾಬ್ಲಮ್ ಆಗಿಲ್ರಿ, ನಾವು ಏನು ಎಣ್ಣೆ ಗೊಬ್ಬರ ಅದನ್ನು ಯೂಸ್ ಮಾಡಿಲ್ರಿ ಸರ್, ಸಾವಯವ ಗೊಬ್ಬರನ ಮಾಡ್ಕೊಂತ ಬಂದಿವಿ, ನಮಗೆಲ್ಲ ಅನುಕೂಲ ಆತ್ರಿ, ರೋಗ ರುಜಿ ಎಲ್ಲ ಏನು ಇದಲ್ಲರಿ, ನಮ್ಗೆ ಕೃಷಿ ಇಲಾಖೆಯವ್ರು ಬಂದು ಅವರು ಈ ಜೀವಾಮೃತ ಮಾಡ್ಕೇರಿ ಅಂತ ಹೇಳಿದ್ರಿ, ಮತ್ತು ನಾವು ಇದನ್ನು ಎರವಳು ತಟ್ಟಿ ಮಾಡ್ಕೇರಿ ಅಂದರೆ ಎಲ್ಲ ಸಾಯ ಗೊಬ್ಬರದ ತಟ್ಟಿ ಮಾಡಿ ಎಲ್ಲ ಅನುಕೂಲ ಮಾಡ್ಕೊಂಡು ಎಲ್ಲ ನಾವು ಈ ಥರ ಮಾಡಿದ್ರಿ, ನಮಗೇನು ರೋಗ ಏನು ಪಾಡಿಸಲಿಲ್ಲರಿ, ನಮಗೆಲ್ಲ ಚಲೋ ಆತ್ರಿ ಸರ್. ವರ್ಷಕ್ಕೆ ಎರಡು ಬೆಳೆಯನ್ನು ಪಡಿಬೋದು ಅಂತ ಹೇಳಿದಿರ್ತಾವೆ, ವರ್ಷಕ್ಕೆ 6 ತಿಂಗಳಿಗೊಮ್ಮೆ ಕಟಾವು ಮಾಡಿ, ಒಂದು ಸಾರಿ ಕಟಾವು ಮಾಡಿದ್ರೆ ಎಷ್ಟು ಆದಾಯವನ್ನು ನಾವು ನಿರೀಕ್ಷೆ ಮಾಡ್ಬೋದು? 9 ತಿಂಗಳಿಗೆ ಕಟಾವು ಬಂತಂದ್ರೆ ಸರ್, ಒಂದು ಆ ಬೆಳೆಗೆ ಕಟಾವು ಅಂದ್ರೆ ಒಂದು 8 ಎಕರೆ ನಾವು ಈ ಸಲ ಮಾಡಿದ್ರಿ ಸರ್, ಅದರಿಂದ ಒಂದು 9 ಲಕ್ಷ ಲಾಭ ಪಡೆದಿರಿ ಸರ್, ಅದರಿಂದ ಒಂದು 3 ಲಕ್ಷ ಖರ್ಚಾಯ್ತ್ರಿ ಸರ್, ಅದರಿಂದ ನಮ್ಗೆ ಒಳ್ಳೆ ಲಾಭ ಆತ್ರಿ ಸರ್, ಅದು ಏನು ನಮಗೆ ಪ್ರಾಬ್ಲಮ್ ಇಲ್ಲ, ಒಳ್ಳೆ ಮಾಡಿದ್ರೆ ಅನುಕೂಲ ರೀ ಅದು. ಮತ್ತು ಒಳ್ಳೆ ನಾವು ಈಗ ಖಾಲಿ ಆತ್ರಿ ಸರ್, ಆವಾಗಲೇ ಆಗಸ್ಟ್ನಲ್ಲಿಂದ ಮತ್ತೆ ಚಾಲು ಮಾಡ್ತೀವಿ, ಮುಂದೆ ರಂಜಾನ್ಗೆ ನಮ್ಗೆ ಚಾಲು ಆಗಿಬಿಡ್ತೀರಿ, ಮತ್ತು ಮಾಲು ಮಾರ್ಕೆಟ್ ರೀಚ್ ಆಗುತ್ತೆ, ನಮಗೇನು ಪ್ರಾಬ್ಲಮ್ ಇಲ್ಲರಿ, ರೈತರಿಗೆ ಒಳ್ಳೇದಾಗತ್ತೆ ಸರ್. ಸಾಮಾನ್ಯವಾಗಿ ಪಪ್ಪಾಯಿ ಬೆಳೆಯಲ್ಲಿ ಕಂಡುಬರುವಂಥ ತೊಂದರೆಗಳು, ಈ ಗಾಳಿ ಬೀಸುವಂಥದ್ದು ಅಂಥ ಸಂದರ್ಭ ಬಂದಾಗ ಅದನ್ನು ನಿವಾರಣೆ ಹೇಗೆ ಮಾಡ್ತೀರಿ ಸರ್? ನಾವು ತಳೆಯಕ ಮೇಕ ಮಾಡ್ಬೇಕ್ರಿ ಸರ್, ಬಡ್ಲು ಮಾಡಿದ್ರೆ ಗಾಳಿಗೆ ಗಿಡ ಉಳ್ಳಾಡ್ತಾರೆ ರೀ ಅಲ್ಲಿಂದ, ಅದರಿಂದ ಬೇಸಿ ಅಗಿ ಒಂದು ಮೊಣಕಾಲು 2-4-5 ತಿಂಗಳು ಆತಂದ್ರೆ ರೀ, ಹಚ್ಚಿನ 4-5 ತಿಂಗಳಿಗೆ ರೀ ಮಣ್ಣು ಬೆಡ್ಡು ಮಾಡಿಸ್ಬೇಕ್ರಿ ಸರ್, ಬೆಡ್ ಮಾಡಿಸಿ ಏನು ಪ್ರಾಬ್ಲಮ್ ಆಗಲಾರ್ದಂಗೆ ನಾವು ಬೇಸಿ ಮಣ್ಣು ಒಗೆದು ಇದು ಮಾಡ್ಬೇಕ್ರಿ ಸರ್, ಗಾಳಿ ಮಳೆ ಆತಂದ್ರೆ ಇಲ್ಕಂದ್ರೆ ಗಿಡ ಉಳುತ್ತಾರೆ ಸರ್, ಸಾಲು ತಳೆಯಕ ಮೇಕ ಮಾಡ್ಬೇಕ್ರಿ ಸರ್, ಗಾಳಿ ಸೀದಾ ಹೋಗ್ಬಿಡ್ತೀರಿ, ಸ್ವಲ್ಪ ಬೀದಿ ಆಗ್ಲ ಮಾಡ್ಕೊಂಡು ಅನುಕೂಲ ಮಾಡಿದ್ರೆ ಸೀದಾ ಗಾಳಿ ಹೋಗತ್ತರಿ, ನಮ್ಗೇನು ಪ್ರಾಬ್ಲಮ್ ಆಗಂಗಿಲ್ಲ ರೀ, ರೈತರಿಗೆ ಎಲ್ಲ ಒಳ್ಳೆ ಇಳುವರಿ ಬರ್ತೀರಿ, ಚಲೋ ಆಗುತ್ತೆ ರೀ ಸರ್. ಪಪ್ಪಾಯಿ ಬೆಳೆಯನ್ನು ಮಾರುಕಟ್ಟೆ ವ್ಯವಸ್ಥೆ ಭಾಳ ಮುಖ್ಯವಾದದ್ದು, ಕಟಾವು ಮಾಡಿದ ನಂತರ ಮಾರುಕಟ್ಟೆ ವ್ಯವಸ್ಥೆಯ ಕ್ರಮಗಳನ್ನು ಹೇಗೆ ಮುಂದುವರಿಸ್ತೀರಿ ತಾವು? ನೋಡಿರಿ ಸರ್, ಮಾರ್ಕೆಟ್ ಅದು ಹೆಚ್ಚು ಕಮ್ಮಿ ಆಗ್ಬೋದ್ರಿ, ನಾವು ಏನು ಮಾಡಿದ್ರೆ ನಾವು ಕಟಾವು ಆಗ ಕೊಡ್ಕೊಂತಾನೆ ಇರ್ಬೇಕು ರೀ ಸರ್, ಖರೀದಾರ ಇಲ್ಲಿಗೆ ಕರೆಸ್ತಿದ್ರಿ, ಎಲ್ಲ ಇಲ್ಲೇ ನಮ್ಗೆ ಕಾಟಾದ ಮೇಲೆ ಪೇಮೆಂಟ್ ಕೊಡ್ತಿದ್ರಿ, ಎಲ್ಲ ತೂಕಾಕತ್ತ ಅಷ್ಟು ಕೊಡ್ತಿದ್ರಿ ಸರ್, ಎಲ್ಲ ನಮ್ಗೆ ಅನುಕೂಲ ಆತ್ರಿ, ಏನು ನಮ್ಮ ಪ್ರಾಬ್ಲಮ್ ರೈತರಿಗೆ ಏನು ಸಮಸ್ಯೆ ಅಲ್ಲಲ್ಲ ರೀ. ಎಲ್ಲಿಂದ ಬರ್ತಾ ಇದ್ರು ಖರೀದಿದಾರರು ಇದನ್ನು ಮಾರುಕಟ್ಟೆಗೆ ಕೊಂಡೊಯ್ಲಿ? ಅವರು ಆಂಧ್ರದಿಂದ ಬರ್ತಾರೆ ಸರ್, ಜಮಖಂಡಿ ಇಳ್ಕಲ್ಲಿಂದ ಬರ್ತಾರೆ ಸರ್, ಅಲ್ಲಿಂದ ಅವರು ಮಾರ್ಕೆಟಿಗೆ ಬಾಂಬೆ ದಿಲ್ಲಿ ಕಲ್ಕತ್ತಾ ಅವರೆಲ್ಲ ಆ ಕಡೆ ಕಳಿಸ್ತಾರೆ ಸರ್, ನಮ್ಗೆ ಇಲ್ಲಿ ಎಲ್ಲ ಕಟ್ಟದ ಮೇಲೆ ಏನಿದ್ರು ಪೇಮೆಂಟ್ ಕೊಟ್ಟು ನಮಗೆ ಕಳಿಸ್ಬಿಡ್ತಾರೆ ಸರ್, ನಮಗೆಲ್ಲ ಅವರ ಕಟಾವು ಮಾಡಿ ಪ್ಯಾಕಿಂಗ್ ಮಾಡೋರ್ ಲೇಬರ್ ಎಲ್ಲ ಅವ್ರ ರೀ, ನಮ್ಮದು ಗಾಡ್ಯಾಕ ಹಾಕೋದು ಅಷ್ಟೇ ರೀ ಸರ್, ಅವರೆಲ್ಲ ತುಂಬಿಕೊಂಡು ಅವ್ರ ಹೋಗ್ತಾರೆ ರೀ, ಕಟಾವು ಪ್ಯಾಕಿಂಗ್ ಅವರು ಮಾಡ್ತಾರೆ ರೀ, ನಾವು ಗಾಡ್ಯಾಕ ಒಂದು ಹೊತ್ತು ಹಾಕಿ ಕೊಟ್ಟು ಚೀಟಿ ಮಾಡಿಸಿ ನಾವು ಬಂದ್ಬಿಡ್ತಿದ್ದೇವೆ ಸರ್, ಮತ್ತೇನು ನಮಗೆ ಪ್ರಾಬ್ಲಮ್ ಇಲ್ಲ ರೀ. 8 ಎಕರೆ ಪ್ರದೇಶದಲ್ಲಿ ನಾಟಿ ಮಾಡಿದಂಥ ಈ ಪಪ್ಪಾಯಿ ಬೆಳೆಯಲ್ಲಿ ಕುಟುಂಬದವರು ಸಹಕಾರಿ ಆಗಿದೆ ತಮಗೆ? ನಮ್ಮ ಕುಟುಂಬದವರು ಸರ್, ನಾವು 5 ಜನ ರೀ, ನಾವು 3 ತೋಟದಲ್ಲಿ ಕೆಲಸ ಮಾಡ್ತೀರಿ ಸರ್, ನಾವು ಅಷ್ಟು ಆ ಲೇಬರ್ ಮುಖಾಂತರ ಆಳಿ ಮುಖಾಂತರ ನಾವು ಎಲ್ಲರೂ ಸೇರಿ ಅಷ್ಟು ನಾಟಿ ಮಾಡ್ಕೊಂಡು ಅಷ್ಟು ಬೆಳೆ ಬೆಳ್ಕೊಂತ ನಾವು ಹೊಂಟಿವಿ ರೀ ಸರ್, ಎಲ್ಲ ಮತ್ತು ಶೇಂಗಾರಿ ಎಲ್ಲ ಮಾಡ್ಕೊಂತ ಹೊಂಟಿವಿ, ಮತ್ತು ಎಲ್ಲ ಅನುಕೂಲ ಆಕೈತ್ರಿ ಸರ್. ಬೆಳೆ ವೈವಿಧ್ಯತೆಯನ್ನು ಮಾಡ್ತಾಯಿದ್ರು, ಈ ವರ್ಷ ಈ ಬೆಳೆ ಹಾಕಿದ್ರೆ ಮತ್ತೊಂದು ವರ್ಷ ಪಪ್ಪಾಯಿ ಬೆಳೆ ಬೆಳೆಯುವಂಥದ್ದು, ಈ ರೀತಿ ಮಾಡೋದ್ರಿಂದ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಬೋದು, ಮತ್ತು ಬೆಳೆಯ ವೈವಿಧ್ಯತೆಯನ್ನು ಕಾಪಾಡ್ಬೋದು, ಜೊತೆಗೆ ಪರಿಸರದ ರೋಗಗಳು ಹರಡದಂತೆ ವಾತಾವರಣವನ್ನು ಕೂಡ ಸುಸ್ಥಿತಿಯಲ್ಲಿ ಇಡಬಹುದಾ? ಹೇಗೆ? ಹೌದು ರೀ ಸರ್, ವಾತಾವರಣ ಒಂದು ಭೂಮಿ ಆರೋಗ್ಯ ಬಿಡ್ಬೇಕ್ರಿ ಸರ್, ಹಾಗಾದ್ರೆ ಎಲ್ಲ ಕೀಟನಾಶಕಗಳು ಇದಾಕತ್ರಿ ಸರ್, ಈಗ ಒಂದು ತಕ್ಕ ಈ ಕಟಾವು ಇದು ಮುಗೀತೆ ಅಂದರೆ ಎಲ್ಲ ಖಾಲಿ ಆತಂದ್ರೆ ಸರ್, ಒಂದು 3 ತಿಂಗಳ ಭೂಮಿ ಹಂಗೆ ಬಿಡ್ಬೇಕ್ರಿ ಸರ್, ಎಲ್ಲ ನೇಗಿಲು ಹೊಡೆದು ಹದ ಮಾಡಿ ಮಣ್ಣನ್ನು ಮೆದು ಮಾಡಿ ಬಿಟ್ರಿ ಸರ್, ಮುಂದೆ ಮತ್ತೆ ಒಳ್ಳೆ ನಾಟಿ ಮಾಡೋಕೆ ಅನುಕೂಲ ಮಾಡ್ಬೇಕ್ರಿ ಸರ್, ಬದಲಿ ಮತ್ತೆ ಹೊಲದಲ್ಲಿ ಹಚ್ಬೇಕ್ರಿ, ಅದನ್ನೊಂದು ಪೀಕು ಹಾಕಬಾರ್ದ್ರಿ ಸರ್ ಪಪ್ಪಾಯಿ, ಇಲ್ಲಕ್ಕಿನ್ನ ಅದು ಇಳುವರಿ ಕಮ್ಮಿ ಬರ್ತೀರಿ, ಅದೊಂಚೂರು ಇನ್ನು ಭೂಮಿದು ಇದು ಇರ್ತೀರಿ, ಅದು ಬದಲಿ ಇದು ಮಾಡಿದ್ರೆ ಅನುಕೂಲ ಆಗತ್ರಿ ಸರ್, ಮತ್ತು ಒಳ್ಳೆ ನೆಕ್ಸ್ಟ್ ಒಂದು ವರ್ಷಕ್ಕೆ ಅದಕ್ಕೆ ಮಾಡ್ಬೋದ್ರಿ ಸರ್, ಏನು ಪ್ರಾಬ್ಲಮ್ ಇಲ್ಲ ರೀ. ಹನುಮಂತಪ್ಪರೇ, ಒಂದು ವರ್ಷದ ಸುದೀರ್ಘವಾದ 2 ಕ್ರಾಪ್ಗಳನ್ನು ತೆಗೆದುಕೊಂಡು ಮುಂದಿನ ವರ್ಷದ ಪರ್ಯಾಯ ಬೆಳೆ ಮತ್ತು ಇರುವಂಥ ಒಟ್ಟು ಜಮೀನಿನಲ್ಲಿ ಕಡಿಮೆ ಶ್ರಮ ಒಟ್ಟಾರೆಯಾಗಿ ಮಾರುಕಟ್ಟೆ ವ್ಯವಸ್ಥೆ ಕೂಡ ತಮ್ಮ ಬಳಿಗೆ ಬರ್ತಾರೆ ಅಂತ ಹೇಳ್ತಾ ಇದ್ರಿ, ಈ ಕೃಷಿ ಕ್ಷೇತ್ರದಲ್ಲಿ ಅದೂ ವಿಶೇಷವಾಗಿ ಈ ಪಪ್ಪಾಯಿ ಬೆಳೆಯನ್ನು ಬೆಳಿಬೇಕು ಅನ್ನುವಂಥ ಆಸಕ್ತ ರೈತ ಬಾಂಧವರು ಏನಾದರೂ ಮಾಹಿತಿಯನ್ನು ಪಡೆದುಕೊಳ್ಬೇಕಂದ್ರೆ ಅಂಥವ್ರಿಗೆ? ನೋಡಿ ಸರ್, ನಮ್ಮದಲ್ಲು ನಾಟಿ ಮಾಡಿದಾಗ ಯಾರು ನಮ್ಮ ಕೃಷಿ ಏನು ನಮ್ಗೆ, ನಾವು ಒಂದು ರೈತರಲ್ಲಿಂದ ನಾವು ನೆಮ್ಕೊಂಡು ನಾವು ಮಾಡಿದ್ರೆ ಚಲೋ ಆಯ್ತು ರೀ, ಈಗ ಅನುಕೂಲ ಆಗಿ ನಾವು ಎಲ್ಲ ಇದಾಗಿಂದ ಕೃಷಿ ಮೇಳದವ್ರು ಬಂದು ನಮ್ಗೆ ಒಂದಿಟ್ಟು ಪುರಸ್ತ ಕೊಟ್ಟರೆ ನಾವು ಆ ರೀತಿ ಅವರು ಹೇಳ್ದಂಗೆ ನಾವು ಮಾಡ್ಕೊಂತ ಹೊಂಟಿವಿ ಸರ್, ಹಂಗಾಗಿ ನಮಗೆ ಒಂದು ಬಾಯರ್ ಕಂಪ್ನಿ ಬೈ ಸಂಸ್ಥೆ ಐತೆ ರೀ ಅಲ್ಲಿ, ಅಲ್ಲಿಂದ ಅವರು ಒಂದಿಟ್ಟು ಮಾವು ಅಗಿ ಕೊಟ್ರಿ ಸರ್, ಆ ಥರ ಅವರು ಒಂದು ಈ ಥರ ಮಾಡ್ಕೊಂತವ್ರಿ ಪಪ್ಪ ಇದು ಈ ಥರ ಹಿಂಗೆ ಕೃಷಿ ಮೇಳ ಅಂತ ಅವರು ನಮಗೆ ಮಾಹಿತಿ ಹಚ್ಚಿಕೊಟ್ರಿ ಸರ್, ಇವರೆಲ್ಲ ಬಂದು ನಮಗೂ ಈಗ ಅನುಕೂಲ ಮಾಡ್ಕೊಂತ ಹೊಂಟಾರೆ ಸರ್, ಅವ್ರು ಹೇಳ್ದೆ ನಾವು ನಡ್ಕೊಂತ ಹೊಂಟಿವಿ ಸರ್. ಒಟ್ಟಿನಲ್ಲಿ ಕೃಷಿಯನ್ನು ಮಾಡಲಿಕ್ಕೆ ತಾಳ್ಮೆ ಬೇಕು, ಸಹನೆ ಬೇಕು, ಸುದೀರ್ಘವಾದ ತಮ್ಮ ಕೃಷಿ ಜೀವನದಲ್ಲಿ ಈ ಪಪ್ಪಾಯಿ ಬೆಳೆಯ ಬಹಳಷ್ಟು ಇಳುವರಿಯನ್ನು ಪಡೆದರ ಜೊತೆಗೆ ಆದಾಯವನ್ನು ಕೂಡ ಕಂಡಿದ್ದೀರಿ ಹನುಮಂತಪ್ಪ ಹುಚ್ಚನೂರವರೇ, ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ತಮ್ಮ ಕೃಷಿ ಜೀವನದ ಯೋಚನೆಗಳು ಏನಂತ? ನಮ್ಮ ನೋಡ್ರಿ ಸರ, ಈಗ ಅದ್ರಾಗ ಪಪ್ಪಾಯಿದ್ರಾಗ ಕುರಿ ಮಾಡಿದ್ರೆ ಅನುಕೂಲ ರೀ ಸರ್, ಮರಿಗಳು ಸಾಕ್ಸಿದ್ರೆ ಅದ್ರೊಳಗೆ ಕಸ ತಿಂದ್ರೆ ಅದರಿಂದ ಲಾಭ ಪಡಿಬೋದು ಸರ್. ಮುಂದಿನ ಟೈಮ್ ನಾವು ಅದನ್ನು ಮಾಡ್ಬೇಕನ್ನೋದು ಯೋಚನೆ ಐತ್ರಿ. ಈಗ ಲೇಬರ್ದು ಒಂದಿಷ್ಟು ಸಮಸ್ಯೆ ಇದ್ದಕ್ಕೆ ನಾವು ಆ ಥರ ಮಾಡಿಲ್ಲ ಸರ್. ಅದ್ರಾಗ ಒಂದು 30-40 ಕುರಿಗಳು ಸಾಕ್ಬೋದು, ಮರಿಗಳು ಸಾಕಿ ಅದರಿಂದ ಲಾಭ ಪಡಿಬೋದು ರೀ ಸರ್, ಇನ್ನೂ ಒಳ್ಳೆಯ ಲಾಭ ತಗೋಬೋದು ರೀ ಸರ್. ಆದರೆ ಈಗ ನಾವು ಈ ಸಲ ಮಾಡಲ್ರಿ, ಮುಂದಿನ ಸರಿ ಆ ಟೈಪ್ ಎಲ್ಲ ಮಾಡ್ಕೊಂತ ನಾವು ಹೊಂಟೀವಿ ರೀ ಸರ್. ಮಾಡ್ಬೋದು ಮುಂದಿನ ದಿನಗಳಲ್ಲಿ ತಾವು ಮಾಡಬೇಕಾದಂಥ ಯೋಚನೆಗಳು ಜಾರಿಯಾಗಲಿ, ಅದರಿಂದ ಇನ್ನಷ್ಟು ಆದಾಯವನ್ನು, ಇನ್ನಷ್ಟು ತಮ್ಮ ಕೃಷಿ ಜೀವನ ಉತ್ತಮವಾಗಲಿ ಅನ್ನುವಂಥ ನಮ್ಮ ಎಲ್ಲ ಕೇಳುಗರ ಶುಭ ಹಾರೈಕೆಯೊಂದಿಗೆ ಹನುಮಂತಪ್ಪ ಹುಚ್ಚನೂರವರ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ವೈವಿಧ್ಯಮಯ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಹುಣಸಿಹಾಳ ಗ್ರಾಮದ ಹನುಮಂತಪ್ಪ ಹುಚ್ಚನೂರು ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಪ್ರಸಾದ್ ಬಿ. ಈಗ ಕೃಷಿ ಗೀತೆಗಳು. ಮನೆ ಮಂದಿಯ ಸುಖ ಪಾಲನೆ ಮಾಡಿ, ಪ್ರೇಮದಿ ಪೊರವಳು ಮನೆಯೊಡತಿ ಮನೆಯೊಡತಿ ಮನೆಯೊಡತಿ ಮನೆಯೊಡತಿ. ಕಾಯುವರೆಪ್ಪೆಯ ತೆರದಿ ಕಾಯುವಳಿದು ಪುಷ್ಕಳ ಪ್ರೀತಿ ಕಾಯುವಳಿದು ಪುಷ್ಕಳ ಪ್ರೀತಿ. ಅವಳ ಆರೋಗ್ಯದ ಕಾಳಜಿ ಮಾಡಲು ಸಮಯದಿ ಸಿಗಲು ಸರಿ ಮಾಹಿತಿ ಸರಿ ಮಾಹಿತಿ ಸರಿ ಮಾಹಿತಿ. ಅರಿವಿನ ಬಲದಿ ಸಬಲೆಯೂ ಆಗಿ ಅರಿವಿನ ಬಲದಿ ಸಬಲೆಯೂ ಆಗಿ ಮನೆ ಬೆಳಗುವಳಿ ಭಾಗ್ಯವತಿ ಮನೆ ಬೆಳಗುವಳಿ ಭಾಗ್ಯವತಿ ಸೌಭಾಗ್ಯವತಿ ಭಾಗ್ಯವತಿ ಸೌಭಾಗ್ಯವತಿ ಸೌಭಾಗ್ಯವತಿ ಸೌಭಾಗ್ಯವತಿ ಸೌಭಾಗ್ಯವತಿ. ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಬಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಬಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸಾರಜನಕ ಸಾಕಷ್ಟು ಸೇರಿಸಬೇಕು

ಹೆಣ್ಣಿನಾಗ ಅವಳೇ ಸರಿ ಒಂದು ಸವಿ ಸಕ್ಕರಿ ಕಣ್ಣಿ, ಹಿಂಡು ಹೆಣ್ಣಿನಾಗ ಅವಳೇ ಸರಿ ಒಂದು ಸವಿ ಸಕ್ಕರಿ ಕಣ್ಣಿ. ನಾ ಸಂತಿಗೆ ಹೋಗಿನಿ ಆಕೆ ತಂದಿದ್ದಳೋ ಬೆಣ್ಣೆ, ಆಕೆ ತಂದಿದ್ದಳೋ ಬೆಣ್ಣೆ. ತನಿ ತೆರವಿದ ಟೋಪಿನ ಸೀರೆ ಅದರಂಚಿಗೆ ರೇಸಿನಿ ಭಾರಿ, ತನಿ ತಿರುವಿದ ಟೋಪಿನ ಸೀರೆ ಅದರಂಚಿಗೆ ರೇಸಿನಿ ಭಾರಿ. ಬಿಸಲ ಬಿದ್ದ ಕಡೆ ಬಂಗಾರದ ಗೆರಿ ಮೈಯಗ ಕುಬ್ಬಸ ಪೂಜರ ತಾರಿ. ನಾ ಸಂತಿಗೆ ಹೋಗಿನಿ ಆಕೆ ತಂದಿದ್ದಳೋ ಬೆಣ್ಣೆ, ಆಕೆ ತಂದಿದ್ದಳೋ ಬೆಣ್ಣೆ. ಮುಗುಬಟ್ಟ ಹಾಕಿದ ಕಿಮ್ಮೂಗ, ಮುಗುಬಟ್ಟ ಹಾಕಿದ ಕಿಮ್ಮೂಗ, ಹೊರದ ಹಚ್ಚಿದಂಗ ಮಾರಿ ಮ್ಯಾಗ, ಹೊರದ ಹಚ್ಚಿದಂಗ ಮಾರಿ ಮ್ಯಾಗ. ಹರಳಿನ ಜಮಕಿ ಕಿಮಿಯಾಗ ತೂಗ್ಯಾಡಿ ಸುಸದ ಸೊಬಗ. ನಾ ಸಂತಿಗೆ ಹೋಗಿನಿ ಆಕೆ ತಂದಿದ್ದಳೋ ಬೆಣ್ಣೆ, ಆಕೆ ತಂದಿದ್ದಳೋ ಬೆಣ್ಣೆ. ಮುಂಗುರುಳ ಹರಾಡುವ ಗಣಿ ಚೆಲ್ವಿಕೆಯ ಕಣಿ ನೋಡು ನೀ ತೇಟ, ತಂಗುಲದ ಚಂದುಟಿ ಅರಳಿಸಿ ಬಿಟ್ಟರ ಆನಗಿ ತೋಟ. ನಾ ಸಂತಿಗೆ ಹೋಗಿನಿ ಆಕೆ ತಂದಿದ್ದಳೋ ಬೆಣ್ಣೆ, ಆಕೆ ತಂದಿದ್ದಳೋ ಬೆಣ್ಣೆ. ಸುಳಿಗಾಳಿ ಸುರಿಸುತ್ತಿತ್ತು ಚರಗ, ಸುಳಿಗಾಳಿ ಸುರಿಸುತ್ತಿತ್ತು ಚರಗ, ಏನು ಹೇಳಿ ತುಂಬಿದದಿ ಮೆರಗ, ಏನು ಹೇಳಿ ತುಂಬಿದದಿ ಮೆರಗ. ಪರಿವಿಲ್ಲ ಸರಿದ ಚೆರಗಿಂದ ನನಗೇರಿತ್ತಾಗ ಏನೋ ಸುಂದ, ನನಗೇರಿತ್ತಾಗ ಏನೋ ಸುಂದ. ನಾ ಸಂತಿಗೆ ಹೋಗಿನಿ ಆಕೆ ತಂದಿದ್ದಳೋ ಬೆಣ್ಣೆ, ಆಕೆ ತಂದಿದ್ದಳೋ ಬೆಣ್ಣೆ. ಕಣ್ಣೆತ್ತ ನೋಡತಿತ್ತೋ ಮನಸ್ಸೆತ್ತ ಓಡತಿತ್ತೋ, ಕಣ್ಣೆತ್ತ ನೋಡತಿತ್ತೋ ಮನಸ್ಸೆತ್ತ ಓಡತಿತ್ತೋ, ಬಗೆಯೇನ ಹಾಡತಿತ್ತೋ ಬೆಣ್ಣೆ ಗಡಿಗೆ ಮಾತ್ರ ಮುಂದಿತ್ತು. ನೋಡಿದ ನಿಟ್ಟಿಗೆ ಮಿಂಚಿನ ಕೋಲ ತಿಳಿದಂಗಾತು ನನಗೂ ಸೋಲ. ನಾ ಸಂತಿಗೆ ಹೋಗಿನಿ ಆಕೆ ತಂದಿದ್ದಳೋ ಬೆಣ್ಣೆ, ಆಕೆ ತಂದಿದ್ದಳೋ ಬೆಣ್ಣೆ. ನಾ ಸಂತಿಗೆ ಹೋಗಿನಿ ಆಕೆ ತಂದಿದ್ದಳೋ ಬೆಣ್ಣೆ. ಚಿನ್ನು ಅರ್ಧ ಲೀಟರ್ ಹಾಲು ತಗೊಂಡ್ ಬಾ. ನಿನ್ ಗಾಡಿ ಕೊಟ್ರೆ ಬೇಗ ಹೋಗ್ ಬರ್ತೀನಿ, ನಾನ್ ನಡ್ಕೊಂಡು ಹೋಗಲ್ಲಮ್ಮ. ಟಿವಿ ಪಕ್ಕ ಇದೆ ನೋಡು, ಬೇಗ ಹೋಗಿ ಬಾ. ಏನೇ ನೀನು, ಅವಳಿಗಿನ್ನೂ 15 ವರ್ಷ, ಲೈಸೆನ್ಸ್ ಬೇರೆ ಇಲ್ಲ, ಗಾಡಿ ಕೊಟ್ಟು ಕಳಿಸ್ತೀಯಲೇ. ನೀವೇ ಹೋಗಿ, ನಂಗೆ ಟೈಮ್ ಇಲ್ಲ. ಚಿನ್ನು ಜೋಪಾನ. ಆಯ್ತು ಪಪ್ಪ, ಹೋಗ್ ಬರ್ತೀನಿ. 18 ವರ್ಷದ ಒಳಗಿನ ಮಕ್ಕಳು ವಾಹನ ಚಾಲನೆ ಮಾಡುವುದು, ಪೋಷಕರು ಪ್ರೋತ್ಸಾಹಿಸುವುದು ಶಿಕ್ಷಾರ್ಹ ಅಪರಾಧ. ಪೋಷಕರಿಗೆ 3 ತಿಂಗಳ ಸಜೆ ಮತ್ತು 25,000 ದಂಡ ತೆರಬೇಕಾಗುತ್ತದೆ. ಎಚ್ಚರ, ವಾಹನ ಚಾಲನೆ ನಮ್ಮೊಬ್ಬರ ಸುರಕ್ಷತೆಯಲ್ಲ, ಇಡೀ ಸಮಾಜದ ಸುರಕ್ಷತೆ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಜಾತ್ರಿ ಬಲು ತೋರ ಬಲು ತೋರ, ಕರಿಯಾಕ ಬನ್ನರ ತವರವರ, ಕರಿಯಾಕ ಬನ್ನರ ತವರವರ. ಅಣ್ಣನ ಪ್ರೀತಿ ನನ್ನ ಮ್ಯಾಲ ಬಾರಿ, ಅಣ್ಣನ ಪ್ರೀತಿ ನನ್ನ ಮ್ಯಾಲ ಬ್ಯಾರಿ. ಎಲ್ಲ ಕೆಲಸಾನು ಬಿಟ್ಟು ತರ ತೂರಿ, ಹೊಂಟು ಬಂದನು ಸ್ವತಾರ ತರಿ. ಸನಿಯಲ್ಲ ಸನಿಯಲ್ಲ ಸನಿಯಲ್ಲ 18 ಮೈಲ ದೂರ, ಕರಿಯಾಕ ಬನ್ನರ ತವರವರ. ನಮ್ಮೂರ ಜಾತ್ರೆ ಬಲು ದೂರ, ಕರಿಯಾಕ ಬನ್ನರ ತವರವರ. ಬಂಡಿ ತಂದಾನ ಬಂಡಿ ತಂದಾನ ಕಟ್ಟಿ ಸವಾರಿ, ಬಂಡಿ ತಂದಾನ ಕಟ್ಟಿ ಸವಾರಿ. ಗುಳ್ಯ ಗುಂಡ್ಯ ಎರಡೂ ಮೂಡಲು ಹೋರಿ, ಗೊಂಡೆ ಹಣ್ಣು ಪೆಟ್ಟು ಗಂಟಿ ಗಗ್ಗರಿ. ದಾರಿ ಹಿಡಿದರೆ ದಾರಿ ಹಿಡಿದರ ಮೋಟಾರ್ ಕಾರ ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರೆ ಬಲು ಗೋರ ಕರಿಯಾಕ ಬಂದಾರ ತವರವರ ನಮ್ಮೂರ ನಮ್ಮೂರ ದ್ಯಾಮು ಹೆಸರಾದ ದೇವ್ರ ಎಳಿತಾರವ್ವ ಏಳ್ನೆಲಿ ತೇರ ಎಳಿತಾರವ್ವ ಏಳ್ನೆಲಿ ತೇರ ಕುಸ್ತಿ ಆಗ ತಾವ ಬಲು ತುಮರ ತೀರ್ನ ಕಳಸಕ್ಕ ತೀರ್ನ ಕಳಸಕ್ಕ ಹೊಳೆಯು ಬಂಗಾರ ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರೆ ಬಲು